ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಈ ಕಾರ್ಯಕ್ರಮದಲ್ಲಿ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಭಾರತದ ಕೃಷಿ ಬೆಳವಣಿಗೆ ಒಂದು ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಲೋಕೇಶ್ ಜಿಬಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಕೃಷಿಯ ಬೆಳವಣಿಗೆ ಯಾವ ರೀತಿಯಾಗಿದೆ ಅಂತಕ್ಕಂಥ ವಿಚಾರ. 75 ವರ್ಷಗಳ ಸ್ವಾತಂತ್ರ್ಯ ಒಂದು ಸಂದರ್ಭದಲ್ಲಿ, ಈ ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೃಷಿ ಬೆಳವಣಿಗೆ ಬಗ್ಗೆ ಅವಲೋಕನ ಮಾಡೋದು ಅತ್ಯಂತ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ನಮ್ಮ ದೇಶದ ಕೃಷಿ ಬೆಳವಣಿಗೆ ಮೊದಲು ಹೇಗಿತ್ತು, ಈಗೇನಾಗಿದೆ, ಯಾವ ರೀತಿ ಸಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ ವಿವಿಧ ಕ್ಷೇತ್ರಗಳಲ್ಲಿ, ಕೃಷಿಗೆ ಸಂಬಂಧಿಸಿದಂಥ ಹಲವಾರು ಒಂದು ಕ್ಷೇತ್ರಗಳಲ್ಲಿ ಏನೆಲ್ಲ ಒಂದು ಉನ್ನತ ಮಟ್ಟವನ್ನು ತಲುಪಿದ್ದೇವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಕೇಳುಗರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಬಿ ಲೋಕೇಶ್ ಅವರಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಲೋಕೇಶ್ ಅವರೇ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಹೇಳಿ ಸರ್, ಮೊದಲನೇದಾಗಿ ಕೃಷಿ ಬೆಳವಣಿಗೆಗೆ ಬಂದಾಗ ಪೀಠಿಕೆಯಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನಮ್ಮ ಕೇಳುಗರಿಗೆ? ಸೊ ಮೊಟ್ಟ ಮೊದಲನೇದಾಗಿ, ಈಗ ನಾವು ವಿಶ್ವದ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಪೈಕಿ ಭಾರತವು ಇಂದು ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ, ಸಂತೋಷ ಮತ್ತು ಗೌರವದ ಕ್ಷಣ. ಈ ದಿಸೆಯಲ್ಲಿ ಕಳೆದ 75 ವರ್ಷಗಳಲ್ಲಿ ಭಾರತದಲ್ಲಿ ಆದ ಬದಲಾವಣೆಗಳು, ಮುಖ್ಯವಾಗಿ ಅಭಿವೃದ್ಧಿ ಮತ್ತು ಜೀವನ ಮಟ್ಟ ಸುಧಾರಣೆಯ ಬಗ್ಗೆ ಅವಲೋಕನ ಮಾಡುವುದರಿಂದ ಸಾಧನೆ, ಮುಂದಿನ ಸವಾಲು ಮತ್ತು ಅವುಗಳಿಗೆ ಇರುವ ಮಾರ್ಗೋಪಾಯಗಳು ಬಗ್ಗೆ ತಿಳಿಯುವುದು ಅವಶ್ಯಕವಾಗಿದೆ ಅಂತ ನನಗೆ ಅನಿಸುತ್ತದೆ. ಸ್ವಾತಂತ್ರ್ಯ ನಂತರ ಪ್ರಗತಿಶೀಲ ಬೆಳವಣಿಗೆಯನ್ನು ಸಾಧಿಸಿದ ಕೆಲವು ಕ್ಷೇತ್ರಗಳಲ್ಲಿ ಕೃಷಿ ವಲಯವು ಅತ್ಯಂತ ಪ್ರಮುಖವಾದದ್ದು. ಕೃಷಿಯಲ್ಲಿ ಆದ ಯಶಸ್ಸು ಭಾರತ ಯಶಸ್ಸಿನ ಬೆನ್ನೆಲುಬು ಆಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದಾಗ, ಅಂದರೆ 1950ರ ದಶಕದಲ್ಲಿ ನಮ್ಮಲ್ಲಿ ಇತ್ತು ಒಂದು ವಾಸ್ತವ ಪರಿಸ್ಥಿತಿ ಆಗಿತ್ತಂದರೆ ಅಡಗಿನಿಂದ ಬಾಯಿಗೆ, ಅಂದರೆ ಶಿಪ್ ಟು ಮೌತ್ ಎಂಬ ಪರಿಸ್ಥಿತಿ ನಮ್ಮಲ್ಲಿ ಸ್ಥಿತಿಯಲ್ಲಿದ್ದು, ಕೃಷಿ ಆ ಸ್ಥಿತಿಯಿಂದ ನಾವು ಇಂದು ಭಾರತ ಆಹಾರದ ಕೊರತೆಯಿಂದ ಆಹಾರದ ಹೆಚ್ಚುವರಿ ಮತ್ತು ನಿವ್ವಳ ಆಹಾರ ರಫ್ತುದಾರ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇದು ನಮ್ಮ ಲಕ್ಷಾಂತರ ರೈತರು, ವಿಜ್ಞಾನಿಗಳು ಮತ್ತು ಯೋಜಕರ ಶ್ರಮದಾಯಕ ಕೆಲಸವಾಗಿದೆ. ಈ ದಿಸೆಯಲ್ಲಿ ಭಾರತ ಕೃಷಿಯಲ್ಲಿ ಆದ ಪ್ರಮುಖ ಸಾಧನೆಗಳು, ಅಂದರೆ ಸಾಧನೆಗಳು ಯಾವ ಯಾವ ವಲಯದಲ್ಲಿ, ಕೃಷಿ ಅಂದ ತಕ್ಷಣ ಕೃಷಿಯಲ್ಲಿ ಸುಮಾರು ಉಪವಲಯಗಳು, ಅಂದರೆ ಬೆಳೆಗಳು ಇರ್ಬೋದು ಅಥವಾ ತೋಟಗಾರಿಕೆ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಕೃಷಿ ತಂತ್ರಜ್ಞಾನ ಇರ್ಬೋದು, ಅಂದರೆ ಕೃಷಿ ಇಂಜಿನಿಯರಿಂಗ್ ಇರ್ಬೋದು, ಹಾಗೂ ಇವುಗಳೆಲ್ಲನೂ ಪೂರಕವಾಗಿ ಅವುಗಳಲ್ಲಿ ಆದಕ್ಕಂಥ ಉತ್ಪಾದಕತೆಯ ಬೆಳವಣಿಗೆ ಯಾವ ರೀತಿಯಾಗಿದೆ ಎಂದು ಪ್ರಥಮವಾಗಿ ಅವಲೋಕಿಸಿದಾಗ, ಈಗ 1950-51 ದಶಕದಲ್ಲಿ ಆಹಾರ ಉತ್ಪಾದನೆ ಕೇವಲ 50 ಮಿಲಿಯನ್ ಟನ್ ಇತ್ತು. ಆದರೆ ಇಂದು, ಅಂದರೆ 2023ರಲ್ಲಿ 114 ಮಿಲಿಯನ್ ಟನ್ಗೆ ನಾವು ಆಹಾರ ಉತ್ಪಾದನೆ ಹೆಚ್ಚಿಸಿಕೊಂಡಿದ್ವಿ. ಅದೇ ರೀತಿಯಾಗಿ ನಮ್ಮಲ್ಲಿ ಕೃಷಿ ಮತ್ತು ಇದಕ್ಕೆ ಸಂಬಂಧ ಒಟ್ಟು ಉತ್ಪಾದನೆಯಲ್ಲಿ, ಕೃಷಿ ಮತ್ತು ಅದಕ್ಕೆ ಸಂಬಂಧಿತ ಕ್ಷೇತ್ರಗಳಲ್ಲಿ 1920-21 ದಶಕದಲ್ಲಿ ಒಟ್ಟು ಉತ್ಪಾದನೆ, ಅಂದರೆ ತೋಟಗಾರಿಕೆ ಅಥವಾ ಕೃಷಿ ಇಲ್ಲ ಎಂದರೆ 1300 ಮಿಲಿಯನ್ ಟನ್ ಉತ್ಪಾದನೆ ಸಮೇತ ನಾವು ಸಾಧನೆಯನ್ನು ಮಾಡುವುದರಲ್ಲಿ ಒಂದು ಗಮನಾರ್ಹವಾದ ಒಂದು ಅಂಶವಾಗಿದೆ. ಈಗ ಭಾರತವು ಜಾಗತಿಕವಾಗಿ ಅತಿದೊಡ್ಡ ಕೃಷಿ ಉತ್ಪಾದಕ ರಾಷ್ಟ್ರಗಳಲ್ಲಿ 5 ರಾಷ್ಟ್ರಗಳಲ್ಲಿ 1ನೇ ಸ್ಥಾನವನ್ನು ಪಡೆದಿರುವುದು ನಮ್ಮೆಲ್ಲರ ಸಂತೋಷ ಮತ್ತು ಗೌರವವನ್ನು ಸಹ ಆಗಿದೆ. ಅಂದ್ರೆ ಕೃಷಿ ಉತ್ಪಾದನೆಯಲ್ಲಿ ನಾವು 8ನೇ ಸ್ಥಾನದಲ್ಲಿದ್ದೀವಿ. ಇಡೀ ಪ್ರಪಂಚದಲ್ಲಿ ನಾವು 5ನೇ ಸ್ಥಾನದಲ್ಲಿ, ಮೇಜರ್ ಒನ್ ಅಮಾಂಗ್ ದಿ 5 ಕಂಟ್ರೀಸ್ ಇನ್ ದ ವರ್ಲ್ಡ್. ಸೊ ಈಗ ಅದು ಇನ್ನೊಂದು ಬಹುಮುಖ್ಯವಾದ ವಿಷಯ ಏನಂದರೆ ಕೃಷಿ ನಿವ್ವಳ ವಿಸ್ತೀರ್ಣ, ಅಂದರೆ ನಾವು ಕೃಷಿ ಬೆಳೆಬೇಕಾದ್ರೆ ಭೂಮಿ ಜಾಸ್ತಿ ಬೇಕು. ನಮ್ಮಲ್ಲಿ 1300 ಮಿಲಿಯನ್ ಹೆಕ್ಟೇರ್ ಏನು ಕೃಷಿ ಭೂಮಿ ಇತ್ತು 1900 ಬಂದಾಗ, ಈಗ 1040 ಮಿಲಿಯನ್ ಹೆಕ್ಟೇರ್. ಈಗ 1040 ಮಿಲಿಯನ್ ಹೆಕ್ಟೇರ್ ಪ್ರದೇಶ ಹೆಚ್ಚಳದೊಂದಿಗೆ ಉತ್ಪಾದನೆಯ ಮಟ್ಟ 6-68 ಪಟ್ಟು ಕೃಷಿ ಉತ್ಪನ್ನಗಳ ಉತ್ಪಾದನೆ ಸಾಧಿಸಿದೆ. ಉದಾಹರಣೆಗೆ ಆಹಾರ ಧಾನ್ಯಗಳಲ್ಲಿ 6.2 ಪಟ್ಟು, ತರಕಾರಿ ಮತ್ತು ಹಣ್ಣುಗಳಲ್ಲಿ 13.3 ಪಟ್ಟು, ಹಾಲು ಉತ್ಪಾದನೆಯಲ್ಲಿ 12.3 ಪಟ್ಟು, ಕೋಳಿ ಮೊಟ್ಟೆ ಉತ್ಪಾದನೆಯಲ್ಲಿ 67.2 ಪಟ್ಟು, ಮೀನಿನ ಉತ್ಪಾದನೆಯಲ್ಲಿ 17.8 ಪಟ್ಟು ಹೆಚ್ಚಿನ ಉತ್ಪಾದನೆ ಆಗಿದೆ. ಅಂದರೆ 6.2 ಪಟ್ಟು ತರಕಾರಿ ಇದು ಆಹಾರ ಧಾನ್ಯಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗಿದೆ. 13.3 ಪಟ್ಟು ಹಣ್ಣು ತರಕಾರಿಗಳಲ್ಲಿ ಜಾಸ್ತಿ ಆಗಿದೆ. ಅಂದರೆ ಇವು ಪಟ್ಟು ಅಂದರೆ ಏನಾಗಿದೆ ಅಂದರೆ ನಮ್ಮಲ್ಲಿ ಭೂಮಿ ಹೆಚ್ಚಾಗಿರೋದು ಮಾತ್ರ ಕೇವಲ 1% ಭೂಮಿ ಹೆಚ್ಚ 1.3 ಪಟ್ಟು ಭೂಮಿ ಹೆಚ್ಚಾಗಿದೆ. ಕೃಷಿ ಭೂಮಿ ಬೆಳೆಯ ಪ್ರದೇಶ 1.3 ಪಟ್ಟು ಜಾಸ್ತಿ ಆಗಿದೆ. ಆದರೆ ಉತ್ಪಾದನೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ನಾವು ಸಾಧನೆ ಸಾಧಿಸಿದ್ವಿ. ಈಗ ಹೇಳಿದಂಗೆ ಆಹಾರ ಧಾನ್ಯಗಳ 6.2 ಪಟ್ಟು, ತರಕಾರಿ ಮತ್ತು ಹಣ್ಣುಗಳಲ್ಲಿ 13.3 ಪಟ್ಟು, ಅತಿ ಹೆಚ್ಚುವಾಗಿ ನಮ್ಮಲ್ಲಿ ಕೋಳಿ ಮತ್ತು ಕೋಳಿ ಮೊಟ್ಟೆ ಉತ್ಪಾದನೆಯಲ್ಲಿ 67.2 ಪಟ್ಟು ಹೆಚ್ಚಿನ ಉತ್ಪಾದನೆಯನ್ನು ಸಮೇತ ನಾವು ಕಂಡಿದ್ವಿ. ಒಟ್ಟಾರೆಯಾಗಿ ಭಾರತವು 1950ರಲ್ಲಿದ್ದ ಆಹಾರದ ಕೊರತೆಯಿಂದ 60-70ರ ದಶಕದ ಹೊತ್ತಿಗೆ ಕೊರತೆ ಮುಕ್ತ ಮತ್ತು 2010 ಮತ್ತು 2020ರ ಹೊತ್ತಿಗೆ ಸುರಕ್ಷಿತ ಆಹಾರ ಮತ್ತು ಹೆಚ್ಚುವರಿ ಆಹಾರದ ಮಟ್ಟಕ್ಕೆ ತಲುಪಿದ್ದೇವೆ. ಈ ಸಾಧನೆಯೇ ಕೃಷಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಆದ ಪೂರಕ ಬೆಳವಣಿಗೆಯಿಂದ ಆಗಿದೆ. ಅವುಗಳಲ್ಲಿ ಪ್ರಮುಖವಾಗಿ ಎಂದರೆ ಈ ಎಲ್ಲ ಬೆಳವಣಿಗೆ ಆಗಬೇಕೆಂದರೆ ತೋಟಗಾರಿಕೆ ಬೆಳೆಗಳಲ್ಲಿ ಬದಲಾವಣೆಗಳು, ಅದರಲ್ಲಿ ಪ್ರಮುಖ ಸುಧಾರಿತ ತಳಿಗಳು ಮತ್ತು ಹೈಬ್ರಿಡ್ ಬೀಜ ಮತ್ತು ಸಸಿಗಳ ಉತ್ಪಾದನೆ, ಹಾಗೂ ಅದೇ ರೀತಿಯಾಗಿ ಪಶುಸಂಗೋಪನೆಯಲ್ಲಿ 1950ರ ಮತ್ತು 60ರ ದಶಕದಲ್ಲಿ ಭಾರತವು ಹಾಲಿನ ಕೊರತೆಯ ರಾಷ್ಟ್ರವಾಗಿತ್ತು ಮತ್ತು ಹಾಲು ಹಾಲಿನ ಪುಡಿಯನ್ನು ಆಮದು ಮಾಡಿಕೊಳ್ಳುತ್ತಿತ್ತು. ಆದರೆ 1970ರಲ್ಲಿ ಪ್ರಾರಂಭವಾದ ಆಪರೇಷನ್ ಫ್ಲಡ್ ಯೋಜನೆಯ ಮೂಲಕ ಇಂದು ಭಾರತವು ವಿಶ್ವದಲ್ಲಿ ಹಾಲಿನ ಉತ್ಪಾದನೆಯ ಮತ್ತು ತಲವಾರು ಹಾಲಿನ ಲಭ್ಯತೆ, ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 400 ಗ್ರಾಂ ಹಾಲಿನ ಪ್ರಮಾಣವನ್ನು ಸಹ ಸಿಗುತ್ತೆ. ಇದರಿಂದ ಪ್ರಪಂಚದಲ್ಲಿ ಪ್ರಥಮ ದೇಶವಾಗಿ ಹೊರಹೊಮ್ಮಿದೆ. ಈಗ ಹಾಲಿನ ಉತ್ಪಾದನೆ ಬಂದಾಗ ನಾವು ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿ ಇದೀವಿ ಹಾಲಿನ ಉತ್ಪಾದನೆಯಲ್ಲಿ. ಹೌದು ಸರ್. ಇದಕ್ಕೆಲ್ಲ ಕಾರಣ ಏನಂತೀರಿ? ಹಾಲಿನ ಉತ್ಪಾದನೆ ಅಂದರೆ ಬಿಳಿ ಕ್ರಾಂತಿ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ ಅಂತಕ್ಕಂಥದ್ದು ಭಾಳಷ್ಟು ಕ್ರಾಂತಿಯಾಗಿ ಸಾಧನೆಯನ್ನು ಮಾಡಿದ್ದೀವಿ ನಾವು. ಈ ವಿಶೇಷವಾಗಿ ಹಾಲಿನ ಉತ್ಪಾದನೆ ನಾವು ಮೊದಲ ಸ್ಥಾನದಲ್ಲಿದ್ದೀವಿ ಇಡೀ ಪ್ರಪಂಚದಲ್ಲಿ. ಹೌದು. ಇದಕ್ಕೆಲ್ಲ ಏನು ರಾಸುಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತೀರ ಅಥವಾ ಹೇಗಿಲ್ಲ? ಇದರಲ್ಲಿ ಪ್ರಮುಖವಾಗಿ ಸರ್ಕಾರವು ಜಾರಿಗೆ ತಂದ ಆಪರೇಷನ್ ಫ್ಲಡ್ ಎಂಬ ಯೋಜನೆಯ ಮೂಲಕ ಈಗೇನು ನಮ್ಮಲ್ಲಿ ಮಾರುಕಟ್ಟೆ ವ್ಯವಸ್ಥೆ, ಹಾಲು ಒಂದು ಅತಿ ಬೇಗ ಕೆಡುವ ವಸ್ತು, ಆದ್ರಿಂದ ಏನು ಸಹಕಾರಿ ಸಂಘ ಬದಲಾವಣೆ ಕುರಿಯನ್ ಎಲ್ಲರೂ ನೆನೆಸಬೇಕಂದ್ರೆ 1900ರಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇದು ಅಮೂಲ್ ಅಂತ ಒಂದು ಸಂಸ್ಥೆ, ಸಹಕಾರ ಸಂಸ್ಥೆ ಆಯಿತು. ಅದೇ ರೀತಿ ಈ ಮಾಡಲು ಇಡೀ ನಮ್ಮ ದೇಶಕ್ಕೆ ಪ್ರಸರಿಕೊಂಡು ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಎಲ್ಲ ರಾಜ್ಯಗಳಲ್ಲಿ ಸಮೇತ ಇವತ್ತು ಸಹಕಾರಿ ಸಂಸ್ಥೆ ಮಟ್ಟದಲ್ಲಿ ಹಾಲಿನ ಉತ್ಪಾದನೆ, ಅವನ್ನು ಪೂರೈಕೆ ಮತ್ತು ಉತ್ಪಾದನೆ ಈ ದಿಸೆಯಲ್ಲಿ ಒಂದು ವ್ಯವಸ್ಥಿತ ಒಂದು ಮಾರುಕಟ್ಟೆಯನ್ನು ಹಾಲಿಗೆ ಕೊಟ್ಟರೋದ್ರಿಂದ ಹಾಲಿನ ಉತ್ಪಾದನೆ ದೇಶದಲ್ಲಿ ಅತಿ ಹೆಚ್ಚುವಾಗಿ ಆಯಿತು. ಅದನ್ನು ಇಂದು ನಾವು ಪ್ರಪಂಚದಲ್ಲಿ ನಂಬರ್ 1 ಸ್ಥಾನಕ್ಕೆ ನಾವು ಬರಲಿಕ್ಕೆ ಅವಕಾಶ ಆಯಿತು. ಇನ್ನು ಮೀನು ಉತ್ಪಾದನೆಗೆ ಬಂದರೆ ಹೇಗೆ ಅನಿಸುತ್ತದೆ ನಿಮಗೆ? ಮೀನಿನ ಉತ್ಪಾದನೆ ಉತ್ಪಾದನೆಯಲ್ಲಿ ನೀಲಿ ಕ್ರಾಂತಿ ಇವು ಮೀನು ಉತ್ಪಾದನೆ ಹೆಚ್ಚಿಸಿ ಭಾರತವನ್ನು ಜಗತ್ತಿನ ಅತಿದೊಡ್ಡ ಮೀನು ಉತ್ಪಾದನಾ ರಾಷ್ಟ್ರವಾಗಿದೆ. ಹಾಗೂ ಈ ನಮ್ಮ ನಾವು ಇವತ್ತು ನಮಗೆ ಜೊತೆಗೆ ಬೇರೆ ದೇಶಕ್ಕೆ ನಾವು ರಫ್ತನ್ನು ಮಾಡದ ಪರಿಸ್ಥಿತಿಯಲ್ಲಿ ನಮ್ಮ ದೇಶವೊಂದು ಬಂದು ನಿಂತಿದೆ ಇವತ್ತು. ಅದೇ ರೀತಿಯಾಗಿ ಕೃಷಿ ಇಂಜಿನಿಯರಿಂಗಲ್ಲಿ ಕೃಷಿ ಬದಲಾವಣೆ ಆಗಬೇಕು, ಉತ್ಪಾದಕತೆ ಜಾಸ್ತಿ ಆಗಬೇಕಂದ್ರೆ ಅಲ್ಲಿ ತಾಂತ್ರಿಕತೆಗಳು ಅಳವಡಿಕೆ ಭಾಳ ಅತ್ಯಂತ ಅವಶ್ಯಕವಾಗಿರುತ್ತದೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಭಾರತ ಕೃಷಿಯಲ್ಲಿ ಸುಧಾರಿತ ಕೃಷಿ ಉಪಕರಣಗಳು ಮತ್ತು ಯಂತ್ರಗಳ ಅಭಿವೃದ್ಧಿ ಮತ್ತು ಬಳಕೆಯಲ್ಲಿ ಹೆಚ್ಚಾದ್ದರಿಂದ ಇದರಿಂದ ಸಮಯ ಶ್ರಮ ಉಳಿಸಿ ಖರ್ಚು ಕಡಿಮೆ ಮಾಡಿ ಉತ್ಪಾದನಾ ವೆಚ್ಚವನ್ನು ಬಹಳಷ್ಟು ಕಡಿಮೆಗೊಳಿಸಲಾಗಿದೆ. ಇನ್ನೊಂದು ವಿಚಾರಕ್ಕೆ ಬರೋಣ. ನಮ್ಮಲ್ಲಿ ಸಂಪನ್ಮೂಲಗಳು ಸಾಕಷ್ಟು ಇದಾವೆ ಅಂತ ಹೇಳ್ತಾರೆ. ನೈಸರ್ಗಿಕ ಸಂಪನ್ಮೂಲಗಳು ಭಾರತ ದೇಶದಲ್ಲಿ ಸಾಕಷ್ಟು ಇದೆ, ಅದರ ಒಂದು ಸದ್ಬಳಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು, ಅದರ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಹೇಳ್ತಿರ್ತಾರೆ. ಈ ಯಾವ ರೀತಿ ತಾವು ತಜ್ಞರಾಗಿ ಏನು ಹೇಳ್ತೀರಿ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಹೇಗಾಗ್ತಾ ಇದೆ ಸ್ವಾತಂತ್ರ್ಯದ ನಂತರ? ಕೃಷಿ ಅಂತ ಬಂದ ತಕ್ಷಣ ಇದು ನೈಸರ್ಗಿಕ ಸಂಪನ್ಮೂಲ, ಅದರಲ್ಲಿ ಪ್ರಮುಖವಾಗಿ ನೀರು. 80% ಫ್ರೆಶ್ ವಾಟರ್ ಏನಂತ ನಾವು ಒಳ್ಳೆಯ ನೀರು ಏನಿರುತ್ತೆ ನಾವು ಕೃಷಿಗೆ ಉಪಯೋಗಿಸ್ತದ್ವಿ. ಈ ನೀರಿನ ಸ್ವಾತಂತ್ರ್ಯ ಬಂದ ನಂತರಲ್ಲಿ ಒಂದು ಸರ್ಕಾರಗಳ ಒಂದು ಯೋಜನೆಯ ಮೂಲಕ, ಅದು ಪಂಚವಾರ್ಷಿಕ ಯೋಜನೆಯ ಮೂಲಕ ಅಥವಾ ಇನ್ನು ಯೋಜನೆಗಳ ಮೂಲಕ, ಭಾರಿ ಯೋಜನೆಗಳು ಅಥವಾ ಮಧ್ಯಮ ಗಾತ್ರದ ಯೋಜನೆಗಳ ಮೂಲಕ ಸಾಕಷ್ಟು ನೀರಾವರಿ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ, ಆದರೂ ಅಭಿವೃದ್ಧಿಪಡಿಸೋದ್ರ ಜೊತೆಗೆ ನಮ್ಮಲ್ಲಿ ನೀರಿನ ದಕ್ಷತೆಯನ್ನು ಹೆಚ್ಚಿಸಬೇಕಂತಂದರೆ ಪ್ರತಿಯೊಂದು ಹನಿ ನೀರಿಗೆ ಹೆಚ್ಚಿನ ಉತ್ಪಾದಕತೆಯನ್ನು ತರುವುದರಿಂದ ನೀರಿನ ದಕ್ಷತೆ ಹೆಚ್ಚಿಸಿ ಸಾಮರ್ಥ್ಯವನ್ನು ಹೆಚ್ಚಿಸಿ, ಇದರಿಂದ ಮಳೆ ಆಧಾರಿತ ಪ್ರದೇಶಗಳಿರ್ಬೋದು, ಜಲಾನಯನ ಪ್ರದೇಶ ಅಭಿವೃದ್ಧಿಪಡಿಸೋದಿರ್ಬೋದು, ಅಥವಾ ನಮ್ಮಲ್ಲಿ ಈಗೇನು ಮೈಕ್ರೋ ಇರಿಗೇಷನ್ ಅಂದರೆ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್, ಈ ಎಲ್ಲ ರೀತಿಯಿಂದ ನೀರಿನ ಬಳಕೆಯ ದಕ್ಷತೆ ಹೆಚ್ಚಿಸಿ ಆಹಾರ ಉತ್ಪಾದನೆ ಸಮೇತ ಹೆಚ್ಚಿಸಲಿಕ್ಕೆ ಇದೊಂದು ಪ್ರಮುಖವಾದ ಕಾರಣವಾಗಿದೆ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ವಿಶೇಷವಾಗಿ ನಮ್ಮ ನೀರಿನ ಬಳಕೆಯಲ್ಲಿ ಸಾಕಷ್ಟು ನೀರಾವರಿ ತಂತ್ರಜ್ಞಾನದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ, ಉತ್ತಮ ಬೆಳವಣಿಗೆ ಅಂತ ಹೇಳಿ. ಹೌದು, ಅದೇ ರೀತಿಯಾಗಿ ಇವಾಗೆಲ್ಲವುಗಳು ಯಾವುದೇ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಅವುಗಳನ್ನು ಅಳವಡಿಸಿಕೊಡಬೇಕಾದ್ರೆ ರೈತರ ಮಟ್ಟಕ್ಕೆ ತಲುಪಿಸಬೇಕಂದಾಗೆ ಇವುಗಳ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮಲ್ಲಿ ಶಿಕ್ಷಣ ಕೃಷಿ ಶಿಕ್ಷಣ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ವೈಜ್ಞಾನಿಕ ಕೃಷಿ ಶಿಕ್ಷಣ ಸಂಸ್ಥೆ ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ರಾಷ್ಟ್ರದಲ್ಲಿ ಸಾಕಷ್ಟು ಕೃಷಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ, ಈಗ 75 ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ, ಅದೇ ರೀತಿಯಾಗಿ ವಲಯಕ್ಕೆ ತಕ್ಕಂತೆ ಆ ಪ್ರದೇಶಕ್ಕೆ ತಕ್ಕಂತೆ ಅನೇಕ ಕೃಷಿ ಸಂಶೋಧನೆಗಳನ್ನು ಸ್ಥಾಪನೆ ಆಗುವುದರಿಂದ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಕೇಂದ್ರಗಳು ಸ್ಥಾಪನೆ ಆಗುವುದರಿಂದ ಸಾಕಷ್ಟು ಕೃಷಿ ತಂತ್ರಗಾತಗಳು ಅಭಿವೃದ್ಧಿಪಡಿಸಿ ಅವುಗಳನ್ನು ರೈತರವರಿಗೆ ತಲುಪಿಸಿದ್ರಿಂದ ಈ ನಿಟ್ಟಿನಲ್ಲಿ ಸಾಕಷ್ಟು ಆಹಾರ ಉತ್ಪಾದನೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಈಗ ವಿಸ್ತರಣೆನೂ ಅಷ್ಟೇ ಮುಖ್ಯ, ಕೃಷಿ ವಿಸ್ತರಣೆ. ಯಾಕಂದ್ರೆ ರೈತರ ಮನೆ ಮನೆ ಬಾಗಿಲಿಗೆ ಮಾಹಿತಿ ತಂತ್ರಜ್ಞಾನಗಳು ಹೋಗಬೇಕು. ವಿಸ್ತರಣೆ ಯಾವ ರೀತಿ ಅಭಿವೃದ್ಧಿ ಆಯಿತು ನೋಡಿ, ಯಾವುದೇ ಒಂದು ನಮ್ಮಲ್ಲಿ ವೈಜ್ಞಾನಿಕ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವುದರಿಂದ ಅದನ್ನು ಆ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ ಯಾರಿಗೆ ತಲುಪಬೇಕು ಅಂದ್ರೆ ರೈತರಿಗೆ. ರೈತರಿಗೆ ತಲುಪಿ ಅದನ್ನು ಅಳವಡಿಸಿಕೊಂಡಾಗ ಮಾತ್ರ ಅದನ್ನು ಸದುಪಯೋಗ ಆಗುತ್ತೆ. ಈ ರೀತಿಯಲ್ಲಿ ಕೃಷಿ ವಿಸ್ತರಣೆ ಬಹಳ ಪ್ರಮುಖವಾದ ಅಂಶವೊಂದು ಬಿರುತ್ತದೆ. ಸಮರ್ಥ ಮತ್ತು ಪರಿಣಾಮಕಾರಿ ತಂತ್ರಜ್ಞಾನ ವರ್ಗಾವಣೆಯು ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಅಳವಡಿಕೆಯ ನಡುವಿನ ಸಮಯ ವಿಳಂಬನೆ ಕಡಿಮೆ ಮಾಡುತ್ತದೆ. ದೇಶದಲ್ಲಿ ವಿವಿಧ ಯೋಜನೆಗಳ ಮೂಲಕ ಕೃಷಿ ವಿಸ್ತರಣೆ ಚಟುವಟಿಕೆಗಳು ಪ್ರಾರಂಭವಾಗಿ ತನ್ನದೇ ಆದ ಕೊಡುಗೆಯನ್ನು ಸಹ ನೀಡಿದೆ. ಇದರಲ್ಲಿ ಪ್ರಮುಖವಾಗಿ ವಿಸ್ತರಣೆಯಲ್ಲಿ ಅಂದರೆ ಈಗ 1980 ದಶಕದಲ್ಲಿ ಬಂದ KVK ಒಂದು ಜಿಲ್ಲೆ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳು ಸ್ಥಾಪನೆ ಆಗಿರ್ಬೋದು, ಅಥವಾ ಸಾಕಷ್ಟು ಕೃಷಿ ವಿಸ್ತರಣಾ ಯೋಜನೆಗಳನ್ನು ಬಂದು ಲ್ಯಾಂಡ್ ಟು ಲ್ಯಾಬ್ ಇರ್ಬೋದು ಅಥವಾ ಲ್ಯಾಬ್ ಟು ಲ್ಯಾಂಡ್ ಇರ್ಬೋದು, ಈ ರೀತಿಯಾಗಿ ಯೋಜನೆಗಳ ಮೂಲಕ ಕೃಷಿ ವಿಸ್ತರಣೆಯು ಆದಷ್ಟು ಸಾಕಷ್ಟು ಪ್ರಸರಣಗೊಂಡು ಇದರಿಂದ ಸಾಕಷ್ಟು ರೈತರಿಗೆ ಹೊಸ ಹೊಸ ತಂತ್ರಜ್ಞಾನತೆಗಳನ್ನು ಅಳವಡಿಸಿಕೊಂಡು ಅವರು ಹೆಚ್ಚಿನ ಉತ್ಪಾದನೆ ಮಾಡಲಿಕ್ಕೆ ಸಮೇತ ಪ್ರೇರೇಪಿಸಿತು. ಇನ್ನು ಮುಖ್ಯವಾಗಿ ಆರ್ಥಿಕ ಬೆಳವಣಿಗೆ ಅಂತ ಹೇಳ್ತೀವಿ ನಾವು, ಕೃಷಿಯ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಬದಲಾವಣೆ ಆಗ್ತಾ ಬಂತ? ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನೋಡಿದಾಗ ನಮ್ಮಲ್ಲಿ 3 ವಲಯಗಳಲ್ಲಾಗಿ ಬರುತ್ತೆ. ಒಂದು ಕೃಷಿ ವಲಯ ಇರ್ಬೋದು, ಅಥವಾ ಸೇವಾ ವಲಯ ಇರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇಂಡಸ್ಟ್ರಿ ಕಾಂಟ್ರಿಬ್ಯೂಷನ್ ಇರ್ಬೋದು. ಈ 3 ಅವುಗಳನ್ನು ನೋಡಿದಾಗ ಉತ್ಪಾದನಾ ವಲಯ ಇರ್ಬೋದು, ಈ 3ಗಳಲ್ಲಿ ಕೃಷಿಯು ಒಂದು ಪ್ರಮುಖವಾದ, ಯಾಕಂದ್ರೆ ಈ 2 ವಲಯಕ್ಕೆ ಇದು ಸಮಾಜದ ಬೇಸ್, ಅದ ತಳಪಾಯ ಇದ್ದಂಗೆ. ಕೃಷಿಯ ಅಭಿವೃದ್ಧಿ ಆದಾಗ ದೇಶದ ಅಭಿವೃದ್ಧಿ ಆದಂಗೆ ಆಗ್ತಾ ಇದೆ. ಈ ದಿಸೆಯಲ್ಲಿ ನಮ್ಮಲ್ಲಿ 50 ದಶಕದಲ್ಲಿ ಆರ್ಥಿಕ ಕೊಡುಗೆ ಏನಿತ್ತು ಕೃಷಿದು, ಹಿಂದಿಂದ ಹೇಗಿದೆ ಒಂದು ಗಮನಾರಿಸಿದಾಗ 1951 ಕೃಷಿ ವಲಯವು 53% ಒಟ್ಟು GDPಗೆ ನಮ್ಮಲ್ಲಿ ಕಾಂಟ್ರಿಬ್ಯೂಷನ್ ಇತ್ತು. ಆದರೆ ಇಂದು ಕೃಷಿಯ ಕೊಡುಗೆ ಒಟ್ಟು GDPಗೆ ನಮ್ಮಲ್ಲಿ 17-18% ಇದೆ, ಕಡಿಮೆ ಆಗಿದೆ. ಇನ್ನೊಂದು ಮುಖವಾಗಿ ನೋಡುವುದಾದರೆ ಆಗ 70% ನಮ್ಮಲ್ಲಿ ಏನು ಉದ್ಯೋಗ ಕೃಷಿ ಆಧಾರಿತವಾಗಿತ್ತು, ಆದರೆ ಇಂದು ಕೇವಲ 50%ಗೆ ಇದು ಇಳಿಕೆಯಾಗಿದೆ. ಈಗ ಏನಂದ್ರೆ ನಮ್ಮಲ್ಲಿ ಕಾಂಟ್ರಿಬ್ಯೂಷನ್ ಟು ದಿ GDPಗೆ ನಮ್ಮ ಕೃಷಿ ವಲಯವು ಕಳೆದ 75 ಕಡಿಮೆ ಆಗ್ತಾ ಬಂದು ಕೃಷಿ ಅವಲಂಬಿಸಿದ ಉದ್ಯೋಗದಾತರು ಏನಿದ್ರು ಅದು ಸಮೇತ 70-50% ಇವತ್ತು ಬಂದಿಳಿದೆ. ಇದರಿಂದ ಒಂದು ಈಗ ನಮ್ಮಲ್ಲಿ ಕಾಂಟ್ರಿಬ್ಯೂಷನ್ ಕಡಿಮೆ ಆಗಿದ್ರೆ, ಯಾಕಂದ್ರೆ ಒಟ್ಟು ಕಾಂಟ್ರಿಬ್ಯೂಷನ್ಗಿಂತ ಇಲ್ಲಿ 100% ಕಡಿಮೆ ಆಗಿದೆ. ಯಾಕಂದ್ರೆ ಸೇವಾ ವಲಯ ಮತ್ತು ಉತ್ಪಾದನಾ ವಲಯದ ಕಾಂಟ್ರಿಬ್ಯೂಷನ್ ಜಾಸ್ತಿ ವೇಗವಾಗಿ ಬೆಳೆದ್ರಿಂದ ಕೃಷಿ ವಲಯದ ಕೊಡುಗೆ ಒಟ್ಟು ಆರ್ಥಿಕ ಕೊಡುಗೆಗೆ ಕಡಿಮೆ ಆಗಿದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಈಗ ನಂಬರ್ ಆಫ್ ಪೀಪಲ್, ನಮ್ಮಲ್ಲಿ ಅಗ್ರಿಕಲ್ಚರ್ ಡಿಪೆಂಡೆಂಟ್ಸ್ ಅಂತ ಏನ್ ಕರಿತೀವಿ ನಾವು, ಕೃಷಿ ಅವಲಂಬಿತ ಕಾರ್ಮಿಕರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬಂತು. ಇದು ಒಂದು ಸಮೇತ ಒಂದು ಉತ್ತಮವಾದ ಸಂಕೇತ ಸಮೇತ ಆಗಿದೆ. ಯಾಕಂದ್ರೆ ನಾವು ಅಭಿವೃದ್ಧಿ ದೇಶ ಒಂದು ನೋಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಕೇವಲ 1-1.5% ಜನ ಮಾತ್ರ ಕೃಷಿಯನ್ನು ಅವಲಂಬಿತ ಜನ ಇರ್ತಾರೆ ಅಲ್ಲಿ. ಆದ್ರೆ ನಮ್ಮ ದೇಶದಲ್ಲಿ 70-50% ಇದೆ. ಯಾಕಂದ್ರೆ ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಮಾಡಬೇಕಂದ್ರೆ ಕೃಷಿಯಲ್ಲಿ ಆದಾಯ ಕಡಿಮೆ ಇರೋದ್ರಿಂದ ಕೃಷಿಯೇತರ ಉದ್ಯೋಗಗಳನ್ನು ಪಡೆದುಕೊಂಡಾಗ ಸಾಕಷ್ಟು ಅವರಿಗೆ ಜಾಸ್ತಿ ಹೆಚ್ಚಿನ ಆದಾಯ ಬರುತ್ತೆ. ಆದ್ದರಿಂದ ನಮ್ಮಲ್ಲಿ ಕೃಷಿ ವಲಯದಿಂದ ಬೇರೆ ವಲಯಕ್ಕೆ ಹೋಗತಕ್ಕಂಥ ರೈತರು ಜಾಸ್ತಿ ಆಗಿದೆ. ಅದನ್ನು ಈಗ ನಾವಲ್ಲಿ ಏನು ಮಾಡಬೇಕಂದ್ರೆ ಈಗ ನಮ್ಮ ರೈತರು ಸಮೇತ ಬೇರೆ ರೀತಿಯಿಂದ ವಿವಿಧ ರೀತಿಯ ಕೆಲಸಗಳನ್ನು ತಗೊಂಡು ಕೃಷಿಯ ಜೊತೆಗೆ ಬೇರೆಯ ಉದ್ಯೋಗಗಳನ್ನು ಅಳವಡಿಸಿಕೊಂಡಾಗ ಅವರ ಆರ್ಥಿಕ ಮಟ್ಟ ಇನ್ನೂ ಹೆಚ್ಚಿಗೆ ಸುಧಾರಿಸಬಹುದು. ಈ ದಿಸೆಯಲ್ಲಿ ಕಳೆದ 75 ಕೃಷಿ ಮತ್ತು ಸಂಬಂಧಿತ ವಲಯಗಳ ಸರಾಸರಿ ವಾರ್ಷಿಕ ಆರ್ಥಿಕ ಬೆಳವಣಿಗೆ ಎಷ್ಟಾಗಿದೆ ಅಂದರೆ 2.7% ಆಗಿದೆ ಓವರಾಲ್. ಅಂದರೆ 75 ಕೃಷಿ ಆರ್ಥಿಕ ಬೆಳವಣಿಗೆ 2.7 ಆಗಿದೆ. ಈ ಬೆಳವಣಿಗೆ ಒಂದೇ ಥರ ಇಲ್ಲ, ಕೆಲವು ವರ್ಷಗಳಲ್ಲಿ ಕೆಲವು ದಶಕಗಳಲ್ಲಿ ಬೆಳವಣಿಗೆ ನೋಡುವುದಾದರೆ 50-60 2.8% ಇತ್ತು. 60 60-70 ನೋಡಿದ್ರೆ 2% ಇತ್ತು. ಆದರೆ 70-80 1.8 ಇತ್ತು. ಅದೇ ರೀತಿ 80-90 ನೋಡಿದ್ರೆ 3.1%, 90-91 2001 ಮಟ್ಟಿಗೆ ನೋಡಿದ್ರೆ 3.2% ಇತ್ತು. ಈಗ ಇತ್ತೀಚೆಗೆ ನೋಡಿದರೆ 2001 ಮತ್ತು 2002 2011-12 2.7 ಇತ್ತು. ಅದೇ ರೀತಿಯಾಗಿ ಇನ್ನು 1920 ನೋಡಿದ್ರೆ 3.5. ಅಂದರೆ ಆರ್ಥಿಕ ಬೆಳವಣಿಗೆ ಕೃಷಿಯಲ್ಲಿ ಪ್ರತಿ ವರ್ಷನೂ ಒಂದೇ ರೀತಿಯಾಗಿರುವುದಿಲ್ಲ, ಯಾಕಂದ್ರೆ ಏರಿಳಿತಗಳಿರುತ್ತೆ. ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಕೃಷಿ ಇವು ನಮ್ಮ ಒಂದು ಬಯಲಾಜಿಕಲ್ ಇಂಡಸ್ಟ್ರಿ. ಯಾಕಂದ್ರೆ ನಮ್ಮಲ್ಲಿ ಬರಗಾಲ ಇರ್ಬೋದು, ಫ್ಲಡ್ ಇರ್ಬೋದು, ಆ ರೀತಿ ಬಂದಾಗ ಕೃಷಿ ಉತ್ಪಾದನೆಯಲ್ಲಿ ಏರಿಳಿತಗಳು ಸಾಮಾನ್ಯವಾಗಿದೆ. ಆದ್ದರಿಂದ ಈ ಬೆಳವಣಿಗೆ ದರ ಒಂದೇ ಸಮಾನವಾಗಿಲ್ಲ. ಅದೇ ರೀತಿ ಕೃಷಿ ವಲಯಗಳಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ನೋಡಿದ್ರೆ ಅದರಲ್ಲಿ ಯಾಕೆ ಹೆಚ್ಚು ಕಡಿಮೆ ಆಗಿದೆ ಅಂದರೆ ಅವುಗಳಲ್ಲಿ ಕೆಲವು ಉಪ ವಲಯಗಳಂತ ಏನು ಕರಿತೀವಿ, ಸಂಬಂಧಿಸಿದ ವಲಯಗಳಲ್ಲಿ, ಈಗ ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಅರಣ್ಯ ಇರ್ಬೋದು, ಅವುಗಳ ಕೊಡುಗೆ ಎಷ್ಟೆಷ್ಟಿದೆ, ಅವುಗಳ ಡೈವರ್ಸಿಫಿಕೇಶನ್, ಒಂದೊಂದು ವಲಯ ಒಂದೊಂದು ಥರ ಅವುಗಳನ್ನು ಒಣಗಿ ಕೊಡುಗೆಯನ್ನು ಕೊಡಿದೆ. 50-60 ದಶಕದಲ್ಲಿ ಕೃಷಿಗಳ ಉತ್ಪಾದನೆ ಅಂದರೆ ಕೃಷಿ ಉತ್ಪನ್ನಗಳ ಬೆಳವಣಿಗೆ ದರ ಎಷ್ಟಿತ್ತು ಅಂದರೆ 3% ಇತ್ತು, ಪಶುಸಂಗೋಪನೆ 3% ಇತ್ತು, ಮೀನುಗಾರಿಕೆ 5.6% ಇತ್ತು, ಅರಣ್ಯ 0.5%. ಆದರೆ ಇಂದು ಅಂದರೆ ಕಳೆದ ದಶಕದಲ್ಲಿ 2011-12 ಅಥವಾ 21-22 ಹೊತ್ತಿಗೆ ನಮ್ಮಲ್ಲಿ ಕೃಷಿ ಉತ್ಪನ್ನಗಳ ಬೆಳವಣಿಗೆ ದರ 1.5% ಕಡಿಮೆ ಆಯಿತು, ಪಶುಸಂಗೋಪನೆ 7.5%ಗೆ ಹೆಚ್ಚಿಗೆ ಆಯಿತು, ಮೀನುಗಾರಿಕೆ 8.5% ಆಯಿತು, ಅರಣ್ಯ 3.5% ಅಷ್ಟು ಬೆಳವಣಿಗೆಯಿಂದ ಕೂಡಿದೆ. ಒಟ್ಟಾರೆಯಾಗಿ ಸರಾಸರಿ ಹೇಳುವುದಾದರೆ ಕೃಷಿ ವಲಯವು 2.7 ಅಷ್ಟು ಆರ್ಥಿಕ ಬೆಳವಣಿಗೆ ಕಂಡಿದೆ. ಇಲ್ಲಿ ಏನಿದೆ ಅಂದರೆ ಕೃಷಿ ನಮ್ಮಲ್ಲಿ ಇವತ್ತು ಒತ್ತು ಉತ್ಪಾದನೆಯಲ್ಲಿ ಪಶುಸಂಗೋಪನೆ, ಮೀನುಗಾರಿಕೆ, ಅರಣ್ಯ ಮತ್ತು ಅದರ ಉಪ ಉತ್ಪನ್ನಗಳಿಂದ ತೋಟಗಾರಿಕೆ ಬೆಳೆಗಳಿಂದ ಜಾಸ್ತಿ ತಮಗೆ ಕೃಷಿ ವಲಯದಲ್ಲಿಗೆ ಕೊಡುಗೆ ಜಾಸ್ತಿಯಾಗಿದೆ. ನೋಡಿ, ತಾವು ಹೇಳಿದ ಹಾಗೆ ನಮ್ಮ ಆಹಾರ ಉತ್ಪಾದನೆ 6.2 ಜಾಸ್ತಿಯಾಗಿದೆ, ತರಕಾರಿ ಮತ್ತು ಹಣ್ಣುಗಳ ಉತ್ಪಾದನೆ 13.3 ಜಾಸ್ತಿಯಾಗಿದೆ, ಹೌದು, ಹಾಲಿನ ಉತ್ಪಾದನೆ 12.4 ಜಾಸ್ತಿಯಾಗಿದೆ, ಅಥವಾ ಮೊಟ್ಟೆ 67.8 ಅಂತ ಹೇಳಿದ್ರಿ. ಸಾಕಷ್ಟು ನಾವು ಸಾಧನೆಯನ್ನು ಮಾಡಿದ್ದೀವಿ, ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಆದರೆ ಇತ್ತೀಚಿನ ಒಂದು ಇದರ ಪ್ರಕಾರ ಇಡೀ ಜಗತ್ತಿನಲ್ಲೇ ಭಾರತದ ಜನಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಏರುಗತಿಯಲ್ಲಿ ಆಗ್ತಾ ಇದೆ. ಇದನ್ನು ನೋಡಿದಾಗ ಏನು ಸವಾಲುಗಳು ಬರ್ತಾ ಇದೆ, ಮುಂದಿನ ಸವಾಲುಗಳು, ಕೃಷಿ ಸವಾಲುಗಳಿರ್ಬೋದು, ಎಲ್ಲರಿಗೆ ಆಹಾರ ಒದಗಿಸ್ತಕ್ಕಂಥ ಸವಾಲುಗಳಿರ್ಬೋದು, ಪೋಷಕಾಂಶ ಒದಗಿಸ್ತಕ್ಕಂಥ ಸವಾಲುಗಳಿರ್ಬೋದು, ಏನದಾವ ಅಂತಿರ್ತಾವೆ? ಸೊ ಇಂದು ನಾವು ಜನಸಂಖ್ಯೆಯಲ್ಲಿ ವಿಶ್ವದಲ್ಲಿ ನಾವು 1.5 ಮಟ್ಟಕ್ಕೆ ತಲುಪಿದ್ದೇವೆ. 2050 ಹೊತ್ತಿಗೆ ಭಾರತ ಜನಸಂಖ್ಯೆಯು 160 ಕೋಟಿಗೆ ತಲುಪುವ ಅಂದಾಜಿದೆ. ಇದರ ಪ್ರಕಾರ ನಾವು 400 ಮಿಲಿಯನ್ ಟನ್ ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಮಾಡಬೇಕಾಗಿದೆ. ಇದರ ಪೂರಕವಾಗಿ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆ, ಮೊಟ್ಟೆ, ಮಾಂಸದ ಉತ್ಪಾದನೆಯು ಸಹ ಹೆಚ್ಚಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಹೆಚ್ಚಿನ ಉತ್ಪಾದನೆಯ ಜೊತೆಗೆ ಗುಣಮಟ್ಟದ ಮತ್ತು ಪೋಷಕಾಂಶ ಯುಕ್ತ ಆಹಾರ ಉತ್ಪಾದನೆಯ ಒಂದು ಸವಾಲಾಗಿ ಪರಿಣಮಿಸಿದೆ. ಇವತ್ತು ಬೆಳೆಯುವ ಜನಸಂಖ್ಯೆ ಮೊದಲು ನಮ್ಮಲ್ಲಿ ಏನಿತ್ತು, ಸ್ವತಂತ್ರ ಬಂದಾಗ ನಮ್ಮಲ್ಲಿ ಆಹಾರದ ಕೊರತೆ ಇತ್ತು, ಅದನ್ನು ನಾವು ನೀಗಿಸಿ ಆಹಾರ ಕೊರತೆಯಿಂದ ನಮ್ಮಲ್ಲಿ ಗುಣಮಟ್ಟದ ಆಹಾರ ಬೇಕಾಯ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಇದು ಫುಡ್ ಸ್ಕೇರ್ಸಿಟಿ ಹೋಗಿ ಫುಡ್ ಸಫಿಷಿಯನ್ಸಿ ಬಂದು ಫುಡ್ ಎಕ್ಸ್ಪೋರ್ಟಿಗೆ ಬಂದ್ವಿ. ಆದರೆ ಇನ್ನು ಇವತ್ತು ನಮಗೆ ಬೇಕಾಗಿರೋದು ದಿ ನ್ಯೂಟ್ರಿಷನ್ ಸೆಕ್ಯೂರಿಟಿ ಬಹಳ ಮುಖ್ಯವಾಗಿದೆ. ಪೋಷಕಾಂಶ ಉಳ್ಳ ಭದ್ರತೆ ಉಳ್ಳ ಆಹಾರವನ್ನು ನಾವು ಇವತ್ತು ಬೇಕಾಗಿದೆ. ಮುಂದಿನ ಬರ್ತಕ್ಕಂಥ ವರ್ಷಗಳಲ್ಲಿ ಜನಸಂಖ್ಯೆ ಸಮೇತ ಜಾಸ್ತಿ ಆಗ್ತದೆ. ಇವರು ಎಲ್ಲರಿಗೂ ಸಮೇತ ಆಹಾರ ಪೋಷಕಾಂಶ ಉಳ್ಳ ಆಹಾರವನ್ನು ಕೊಡಿಸುವುದು ನಮ್ಮೆಲ್ಲರ ಸವಾಲಾಗಿನ ಸಮೇತ ಇದೆ. ಈ ಸವಾಲುಗಳಲ್ಲಿ ಈಗ ಹೇಳುವುದಾದರೆ ನಾವು ಕೃಷಿಯಲ್ಲಿ 75 ಸಾಧನೆ ಹೆಮ್ಮೆ ಪಡುವಂಥ ಜೊತೆಗೆ ಮುಂದಿನ ದಿನಗಳಲ್ಲಿ ಬರುವ ಸವಾಲುಗಳು ಮತ್ತು ಅವುಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ಯೋಜನೆಗಳ ಬಗ್ಗೆ ಗಮನ ಹರಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರಮುಖವಾಗಿ ರೈತರ ಆದಾಯವನ್ನು ಹೆಚ್ಚಿಸುವುದು, ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುವುದು, ನೀರಿನ ಬಳಕೆಯಲ್ಲಿ ದಕ್ಷತೆಯನ್ನು ಹೆಚ್ಚಿಸುವುದು, ನವೀಕರಿಸಬಹುದಾದ ಶಕ್ತಿಯನ್ನು ಬಳಕೆಯನ್ನು ಹೆಚ್ಚಿಸುವುದು, ಹವಾಮಾನ ವೈಪರೀತ್ಯಗಳಿಂದ ಆಗುವ ಪರಿಣಾಮಗಳನ್ನು ಕಡಿಮೆ ಮಾಡುವುದು, ಮಣ್ಣಿನ ಫಲವತ್ತೆಯನ್ನು ಹೆಚ್ಚಿಸುವುದು ಇತ್ಯಾದಿ ಇತ್ಯಾದಿಗಳ ಮಾಡುವುದರಿಂದ ಯೋಜನೆಗಳ ಮೂಲಕ ನಮ್ಮ ಸುಸ್ಥಿರ ಕೃಷಿ ಅಭಿವೃದ್ಧಿಯೊಂದಿಗೆ ಹಸಿವು ಮುಕ್ತ ಮತ್ತು ಆರೋಗ್ಯವಂತ ದೇಶವಾಗಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಧನ್ಯವಾದಗಳು. ಇದುವರೆಗೆ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಭಾರತದ ಕೃಷಿ ಬೆಳವಣಿಗೆ ಒಂದು ವಿಶ್ಲೇಷಣೆ, ಈ ಕುರಿತು ಡಾಕ್ಟರ್ ಲೋಕೇಶ್ ಜಿಬಿ ಅವರಿಂದ ಕೇಳಿದಿರಿ. ತಿನ್ನಿರಿ ನವಣೆ, ಬಾಳಿಗಿಲ್ಲ ಬವಣೆ, ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಇದರೊಂದಿಗೆ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇಲ್ಲಿಗೆ ಮುಗಿಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಈಗ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ವಿಷಯ ರಾಗಿಯಿಂದ ವಿವಿಧ ತಿನಿಸುಗಳನ್ನು ತಯಾರಿಸುವ ವಿಧಾನ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿಯಿಂದ ವಿವಿಧ ಸಿಹಿ ತಿನಿಸುಗಳನ್ನು ತಯಾರಿಸುವ ವಿಧಾನ. ಭಾಗವಹಿಸುವ ತಜ್ಞರು ಡಾಕ್ಟರ್ ಗೀತಾ ಹೆಚ್ಪಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ನಮಸ್ಕಾರ ಡಾಕ್ಟರ್ ಗೀತಾ ಎಚ್ ಪಿ ಅವರೇ. ನಮಸ್ಕಾರ ಸರ್. ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ರಾಗಿಯಿಂದ ಏನೇನು ತಿನಿಸುಗಳನ್ನ ಮಾಡಬಹುದು? ಸರ್, ರಾಗಿಯಿಂದ ವಿವಿಧ ತರಹ ನಾವು ಸಿಹಿ ತಿನಿಸುಗಳನ್ನ ಮಾಡಬಹುದು. ಸೊ ಮನೆಯಲ್ಲೇನೆ ಅಂದ್ರೆ ರಾಗಿ ಮಾಲ್ಟ್ ಇರ್ಬೋದು, ರಾಗಿ ಬರ್ಫಿ ಇರ್ಬೋದು, ರಾಗಿ ಹಲ್ವಾ ಇರ್ಬೋದು, ರಾಗಿ ಶಾವ್ಗೆ, ಬೇರೆ ಬೇರೆ ತರಹ ನಾವು ಸಿಹಿ ತಿನಿಸುಗಳನ್ನ ಮಾಡಬಹುದು. ಈಗ ಮೊದಲನೇದಾಗಿ ರಾಗಿಯ ಒಂದು ಹಲ್ವಾಕ್ ಬರಮ. ಹಲ್ವಾ ಅಂದ್ರೆ ಬಹಳಷ್ಟು ಇಷ್ಟಪಡ್ತಿರ್ತಾರೆ ರಾಗಿ ಹಲ್ವಾ ಅಂದ್ರೆ. ಯೂಶುವಲಿ ಬೇರೆ ಬೇರೆ ಹಲ್ವಾಗಳನ್ನ ಮಾಡ್ತಾರೆ, ಗಜ್ಜರಿಯಿಂದ ಮಾಡ್ತಾರೆ, ಕುಂಬಳಕಾಯಿಂದ ಮಾಡ್ತಾರೆ, ಬೇರೆ ಬೇರೆ ತರಕಾರಿಗಳಿಂದ ಹಲ್ವಾ ಮಾಡೋದನ್ನ ನಾವೆಲ್ಲ ನೋಡಿದೀವಿ. ಆದರೆ ರಾಗಿ ಹಲ್ವಾ ವಿಶೇಷವಾದದ್ದು, ಇದ್ರ ಬಗ್ಗೆ ಹೇಳಿ. ರಾಗಿ ಹಲ್ವಾ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಏನೇನು ಸಾಮಗ್ರಿಗಳು ಬೇಕಾಗ್ತವೆ ಹಲ್ವಾಕ್ಕೆ? ಸರ್, ರಾಗಿ ಹಲ್ವಾಗೆ ಮೊದಲೇದಾಗಿ ರಾಗಿ ಹಿಟ್ಟು ಬೇಕು ಸರ್. ರಾಗಿ ಹಿಟ್ಟು 1 ಕಪ್ಪು, ಸಕ್ಕರೆ 1/2 ಕಪ್ಪು, ಮತ್ತೆ ಏಲಕ್ಕಿ ಪುಡಿ, ಸ್ವಲ್ಪ ಬಾದಾಮ್, ಗೋಡಂಬಿ, ದ್ರಾಕ್ಷಿಗಳನ್ನ ಸ್ವಲ್ಪ ಸ್ವಲ್ಪ ನಾವು ಹಾಕೊಂಡ್ಬಿಟ್ಟು ತಯಾರು ಮಾಡ್ಕೋಬೇಕು ಸರ್. ಮಾಡುವ ವಿಧಾನ ಹೆಂಗಂದ್ರೆ, ಫಸ್ಟ್ ನಾವು ರಾಗಿಯನ್ನ ಕಾಳುಗಳನ್ನ 6 ಗಂಟೆ ನೆನೆಸ್ಬಿಟ್ಟು ಅದನ್ನ ನುಣ್ಣಗೆ ರುಬ್ಬಿಕೊಳ್ಬೇಕು ಸರ್. ನಾವು ರುಬ್ಬಿಕೊಂಡ್ಮೇಲೆ ಅದನ್ನ ಮಸ್ಲಿನ್ ಕ್ಲಾತ್ ಅಂತ ಇರುತ್ತಲ್ಲ, ತೆಳ್ಳನ ಬಟ್ಟೆ ತಗೊಂಡ್ಬಿಟ್ಟು ಅದನ್ನ ಫಿಲ್ಟರ್ ಮಾಡ್ಬೇಕು ಸರ್. ಅದಕ್ಕೆ ನಾವು ಏನ್ ಮಾಡ್ಬೇಕು, ಏಲಕ್ಕಿ ಪುಡಿ, ಸಕ್ಕರೆ ಹಾಕಿ ನಾವು ಮತ್ತೆ ಕುದಿಸ್ಬೇಕು ಸರ್. ಅದನ್ನ ಕುದಿಸಿ ಆದ್ಮೇಲೆ ಆ ಮಿಶ್ರಣ ಏನಾಗುತ್ತೆ, ಗಟ್ಟಿ ಆಗಕ್ ಸ್ಟಾರ್ಟ್ ಆಗುತ್ತೆ ಸರ್. ಯಾವಾಗ ನೀವು ಅದನ್ನ ಮಿಶ್ರಣವನ್ನ ಕುದಿಸ್ತಿರಲ್ಲ, ಅದು ಗಟ್ಟಿ ಆಗುತ್ತೆ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಒಂದು ಪಾತ್ರೆಯಲ್ಲಿ ಏನ್ ಮಾಡ್ಬೇಕು ಸರ್, ತುಪ್ಪ ಸವರ್ಬೇಕು ಸರ್. ತುಪ್ಪ ಸವರ್ಬಿಟ್ಟು ಇದನ್ನ ಸ್ವಲ್ಪ ಆರಿಸ್ಬೇಕು ಸರ್. ಇವಾಗ ಕುದಿಸಿರ್ತೀವಲ್ಲ, ಅದನ್ನ ಸ್ವಲ್ಪ ಆರಿದ್ಮೇಲೆ ಆ ಪಾತ್ರೆ, ತುಪ್ಪ ಸವರಿದ ಪಾತ್ರೆಯನ್ನು ಹಾಕ್ಬೇಕು ಸರ್. ಹಾಕ್ಬೇಕು. ಹಾಕಿದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನ ನಾವು ಆಕಾರದಲ್ಲಿ ಅದನ್ನ ಕತ್ತರಿಸ್ಕೊಂಡು ಕಟ್ಕೋಬೇಕು. ಅಂದ್ರೆ ತಾಟದ ತಳಗೆ ಪ್ಲೇಟಿಗೆ ತುಪ್ಪನ ಸವರ್ಬೇಕು ಚೆನ್ನಾಗಿ, ಅಂದ್ರೆ ಅದು ಅಂಟುಕೊಳ್ಳೋದಿಲ್ಲ. ಮನೆಯಲ್ಲೇ ನೀವು ಆರೋಗ್ಯ ಭರಿತ ಹಲ್ವಾವನ್ನ ತಯಾರಿಸ್ಕೋಬಹುದು. ಇಷ್ಟೇ ಸಾಕಂತೀರಾ ಇದಕ್ಕೆ? ರಾಗಿ ಹಲ್ವಾ ತಯಾರ ಮಾಡ್ಬೇಕಾದ್ರೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ, ರಾಗಿ ಹಿಟ್ಟು 1 ಕಪ್ಪು ಸರ್, ಸಕ್ಕರೆ 1/2 ಕಪ್ಪು, ಮತ್ತೆ ಏಲಕ್ಕಿ ಪುಡಿ 1 ಚಮಚ, ಮತ್ತೆ ಸ್ವಲ್ಪ ಬಾದಾಮಿ. ಈಗ ಕುದಿಸ್ಬೇಕಂತಂದ್ರೆ ತಾವು ಎಷ್ಟು ನೀರ್ ಹಾಕ್ಬೇಕು ಕುದಿಸುವಾಗ? ಈಗ ರಾಗಿ ಹಿಟ್ಟು 1 ಕಪ್ಪಿಗೆ ನಾವು 2 ಕಪ್ನಷ್ಟು ನೀರ್ ಹಾಕ್ಬೇಕು ಸರ್, ಯಾಕಂದ್ರೆ ಸ್ವಲ್ಪ ಅದು ಗಟ್ಟಿಗಾಗುತ್ತಲ್ಲ ಸರ್. 2 ಕಪ್ನಷ್ಟು ನೀರ್ ಹಾಕೋಬೇಕು ಸರ್. ಅದು ಸ್ಲರಿ ಆಗುತ್ತೆ, ಕುದ್ ಮೇಲೆ ಅದು ಗಟ್ಟಿ ಆಗುತ್ತೆ. ಆರಿಸ್ಬೇಕು ಸರ್. ಅದು ಆರಿಸಿದ ಮೇಲೆ ನಾವು ತುಪ್ಪ ಸವರಿದ ಪಾತ್ರೆಗೆ ಇದನ್ನ ಮಾಡ್ಬೇಕು. ಹೇಗೆ ಹಲ್ವಾ ಇದು ಕೈಯಿಂದ ತಗೊಳ್ಳುವಾಗ ಹಾಗೆ ಈಗ ಒಂಥರ ನಮ್ ಕರದನ್ ಟೈಪ್ ಆಗತ್ತಾ? ಇದು ಹೇಗಾಗತ್ತೆ ಹಲ್ವಾ? ಮೆತ್ತಗಿರುತ್ತೆ ಸರ್, ಸಾಫ್ಟ್ ಆಗುತ್ತೆ. ಇವಾಗ ಮುದ್ದೆ ನೀವೆಲ್ಲ ಕುದಿಸ್ಕೊಂಡು ತಿಂದಾಗ ಮುದ್ದೆ ಎಷ್ಟು ಸಾಫ್ಟ್ ಇರುತ್ತಲ್ಲ ಸರ್, ಇದು ಕೂಡ ಸಾಫ್ಟ್ ಇರುತ್ತೆ. ಅಂದ್ರೆ ಇದನ್ನ ಏಸು 1 ದಿವಸವರೆಗೆ ತಿನ್ಬಹುದು? ಇಡ್ಬಹುದು ಸರ್. ಇದನ್ನು ಉತ್ತಮವಾದ ಒಂದು ಪ್ಯಾಕೇಜಿಂಗ್ ಬಾಕ್ಸ್ ಅಲ್ಲಿ ಅಥವಾ ಪ್ಯಾಕೇಜಿಂಗ್ ಕವರ್ಸ್ ಅಲ್ಲಿ ಇಟ್ಟರೆ ಸ್ವಲ್ಪ ಜಾಸ್ತಿ ದಿನ ಇಡಬಹುದು ಸರ್. ಇಮಿಡಿಯೇಟ್ಲಿ ತಿನ್ಬಹುದು ಅಂದ್ರೆ ನಾವು 2 ದಿನ ತಿನ್ಬಹುದು. ಫ್ರಿಡ್ಜ್ ಅಲ್ಲಿ ಇಟ್ಟು ತಿನ್ಬಹುದು ಸರ್. ನಾವು ಫ್ರಿಡ್ಜ್ ಅಲ್ಲಿ ಇಡಬಹುದು, ಮನೆಯಲ್ಲಾದ್ರೆ ಬೇಸಿಗೆ ಜಾಸ್ತಿ ಇದ್ದಾಗ ಫ್ರಿಡ್ಜ್ ಅಲ್ಲಿ ಇಡಬಹುದು. ಅಂದ್ರೆ ಶೆಲ್ಫ್ ಲೈಫ್ ಹೆಚ್ಚಿಗೆ ಆಗುತ್ತಲ್ಲ ಸರ್. ಮತ್ತೆ ರಾಗಿ ಬರ್ಫಿ, ರಾಗಿ ಬರ್ಫಿನೂ ಕೂಡ ನಾವು ಮನೆಯಲ್ಲೇ ಮಾಡಬಹುದು ಸರ್. ಈಗ ರಾಗಿ ಹಿಟ್ಟು 1 ಕಪ್ ತಗೊಳ್ಬೇಕು, ಅದಕ್ಕೆ 1/2 ಕಪ್ ಸಕ್ಕರೆ, ಮತ್ತೆ ಏಲಕ್ಕಿ ಪುಡಿ, ಇದಕ್ಕೂ ಕೂಡ ತುಪ್ಪ ತಗೋಬೇಕು ಸರ್. ಆಮೇಲೆ ಮಾಡುವ ವಿಧಾನ ಹೆಂಗಂದ್ರೆ, ನಾವು ಫಸ್ಟ್ ಏನ್ ಮಾಡ್ಬೇಕು, ರಾಗಿ ಹಿಟ್ಟನ್ನ ಇದನ್ ಮಾಡ್ಬೇಕು ಸರ್, ಮಸ್ಲಿನ್ ಕ್ಲಾತ್ ಅಲ್ಲಿ ಫಿಲ್ಟರ್ ಮಾಡ್ಬೇಕು ಸರ್. ರಾಗಿ ಹಿಟ್ಟು ಇದಕ್ಕೇನು ರಾಗಿ ನೆನೆಸಬೇಕಾಗಿಲ್ಲ? ಇಲ್ಲ ಸರ್, ಇಲ್ಲ. ರಾಗಿ ಹಿಟ್ಟನ್ನ ತಗೋಬೇಕು, ಡೈರೆಕ್ಟ್ ತಗೋಬೇಕು ಸರ್. ರಾಗಿ ಹಿಟ್ಟನ್ನ ತಗೊಂಡು ಅದನ್ನ ಅದಕ್ಕೆ 1/4 ಕಪ್ ಸಕ್ಕರೆ ಹಾಕ್ಬೇಕು ಸರ್. 1/4 ಕಪ್ ಹೇಳಿದ ಸಕ್ಕರೆ ಹಾಕಿ ಅದನ್ನ ಏನ್ ಮಾಡ್ಬೇಕು ಸರ್, ನಾವು ನೀರಲ್ಲಿ ಬಾಯ್ಲ್ ಮಾಡ್ಬೇಕು. 1 ಕಪ್ಗೆ ಬಾಯ್ಲ್ ಮಾಡ್ಬಿಟ್ಟು ಮತ್ತೆ ಅದಕ್ಕೆ ಸಕ್ಕರೆ ಹಾಕಿ, ಸಕ್ಕರೆ ಫಸ್ಟ್ ನಾವು ಇಲ್ಲಿ ಪಾಕ ಮಾಡ್ಕೋಬೇಕು. ಸಕ್ಕರೆ ಪಾಕ ಮಾಡ್ಕೋಬೇಕು. ಹಾ, ಪಾಕ ಮಾಡ್ಕೋಬೇಕು. ಪಾಕ ಆಗಿರುತ್ತಲ್ಲ ಸರ್, ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಈ ಹಿಟ್ಟು ಹಾಕ್ಬೇಕು ಪಾಕಕ್ಕೆ. ರಾಗಿ ಹಿಟ್ಟು, ರಾಗಿ ಹಿಟ್ಟು, ಏಲಕ್ಕಿ ಪುಡಿ ಅದನ್ನ ಹಾಕಿ ಸರಿಯಾಗಿ ಕಲಸ್ಬೇಕು ಸರ್. ಕಲಸಿದ ಮೇಲೆ ತುಪ್ಪ, ಪ್ಲೇಟ್ಗೆ ಮತ್ತೆ ತುಪ್ಪ ಹಚ್ಚಿರ್ತೀವಲ್ಲ ಅದ್ರ ಮೇಲೆ ಇದನ್ನ ಹಾಕ್ಬಿಟ್ಟು ನಾವು ಯಾವ್ದು ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬೇಕು. ಬೇರೆ ಒಂದು ಐಟಮ್ಗಳು ಏನು ಬೇಕಾಗಿಲ್ಲ, ರಾಗಿ ಹಿಟ್ಟು, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ, ಸಕ್ಕರೆ, ಸ್ವಲ್ಪ ತುಪ್ಪ ಬೇಕು, ತುಪ್ಪ ಬೇಕು ಎರಡು ಚಮಚ. ಬಿಸಿ ಬಿಸಿಯಾಗಿ ತಿನ್ಬಹುದ ಇವನ್ನ? ಹೇಗೆ ಬಿಸಿ ಬಿಸಿಯಾಗಿ ತಿನ್ಬಹುದು, ಆರಿದ್ಮೇಲೆ ತಿನ್ಬಹುದು ಸರ್, ಟೇಸ್ಟ್ ಆಗುತ್ತೆ. ನಿಮ್ಮ ಒಂದು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ತಾವು ಇದ್ರ ಬಗ್ಗೆ ಏನಾದ್ರೂ ತರಬೇತಿಗಳನ್ನ ಕೊಡ್ತಾ ಇದ್ದೀರಾ, ಇದ್ರ ಹೇಗೆ ಮಾಡೋದನ್ನ ಮಾಡ್ತಾ ಇದ್ದಿರ್ತಾವೆಲ್ಲ? ಸದ್ಯಕ್ಕೆ ರಾಗಿ ಬರ್ಫಿ, ರಾಗಿ ಹಲ್ವಾ ಇನ್ನು ಮಾಡಿ. ಕಮರ್ಷಿಯಲ್ ಆಗಿ ಮಾಡಕ್ ಬರೋದಿಲ್ಲ ಇದನ್ನ? ಮಾಡಬಹುದು ಸರ್, ಕಮರ್ಷಿಯಲ್ ಮಾಡಬಹುದು, ಬಟ್ ನಾವು ಮಾಡಿಲ್ಲ. ಬಟ್ ಬೇಕರಿ ಯೂನಿಟ್ ಇದೆ ಅಲ್ಲ ಸರ್, ಬೇಕರಿ ಪ್ರಾಡಕ್ಟ್ ಮಾತ್ರ ಮಾಡ್ತಾ ಇದ್ದೀವಿ. ಕೇಕ್, ನಾವು ರಾಗಿ ಕೇಕ್ ಇರ್ಬೋದು, ಬ್ರೆಡ್ ಇರ್ಬೋದು, ಮತ್ತೆ ಬಿಸ್ಕೆಟ್ ಇರ್ಬೋದು, ರಾಗಿ ಅಂದ್ರೆ ಬೇಕರಿ ಯೂನಿಟ್ ಇರೋದ್ರಿಂದ ಅವನ್ನಷ್ಟೇ ಮಾಡ್ತಾ ಇದೀವಿ ಸರ್ ಸದ್ಯಕ್ಕೆ. ಇವನ್ನ ಮಾಡ್ತಾ, ಮಾಲ್ಟ್ ಬಗ್ಗೆ ಹೇಳಿ ಸ್ವಲ್ಪ. ರಾಗಿ ಮಾಲ್ಟ್, ರಾಗಿ ಮಾಲ್ಟ್ಗೆ ನಾವ್ ಏನ್ ಮಾಡ್ಬೇಕಂದ್ರೆ ಸರ್, ಮೊದಲೇದಾಗಿ ಮೊಳಕೆ ಒಡೆದ ರಾಗಿ ತಗೋಬೇಕು, ಒಂದು ಕಪ್ ಮೊಳಕೆ ಬರಿಸಿದಂತ ರಾಗಿ, ಮೊಳಕೆ ಬರಿಸಿದಂತ ಗೋಧಿ, ಮೊಳಕೆ ಬರಿಸಿದಂತ ಹೆಸರು ಕಾಳು, ಮಡಿಕೆ ಕಾಳು ತಗೊಂಡು ಉತ್ತತ್ತಿ ತಗೋಬೇಕು. ಇಲ್ಲಿ ಒಂದು ಹತ್ತು ಉತ್ತತ್ತಿ ತಗೊಂಡ್ಬಿಟ್ಟು ಬಾದಾಮಿ, ಗೋಡಂಬಿ ಸ್ವಲ್ಪ ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ತಗೊಳ್ಬೇಕು. ಮಾಡುವ ವಿಧಾನ ಹೆಂಗಂದ್ರೆ, ಮೊಳಕೆಯೊಡೆದ ಕಾಳುಗಳನ್ನು ನಾವು ಬಿಸಿಲಿನಲ್ಲಿ ಒಣಗಿಸಬೇಕು. ಇದರಲ್ಲಿ 10 ನಿಮಿಷ ಬಿಸಿಲಿನಲ್ಲಿ ಒಣಗಿಸಿ. ಏನೇನು ಕಾಳುಗಳು ಬೇಕಂದಿರ್ತಾವ ಮಾಲ್ಟ್ಗೆ? ಮೊಳಕೆಯೊಡೆದ ರಾಗಿ 1 ಕಪ್, ಮೊಳಕೆಯೊಡೆದ ಗೋಧಿ 1/4 ಕಪ್, ಮೊಳಕೆಯೊಡೆದ ಹೆಸರು ಕಾಳು 1/4 ಕಪ್, ಮತ್ತೆ ಮಡಿಕೆ ಕಾಳು 1/4 ಕಪ್. ಇವುಗಳನ್ನ ಒಣಗಿಸ್ಬಿಟ್ಟು 10 ನಿಮಿಷ ಕಾಲ ಹುರಿಬೇಕು. ಹುರಿದ್ಮೇಲೆ ಹಿಟ್ಟನ್ನ ಮಾಡ್ಬೇಕು ಮಿಕ್ಸರ್ ಅಲ್ಲಿ, ಸಣ್ಣಗೆ ಹಿಟ್ಟನ್ನು ಮಾಡಿಕೊಂಡು ಮತ್ತೆ ಇದನ್ನ ನಾವೇನ್ ಮಾಡ್ಬೇಕು, ಫಿಲ್ಟರ್ ಮಾಡ್ಬೇಕು ಮಸ್ಲಿನ್ ಕ್ಲಾತ್ ಅಲ್ಲಿ ಫಿಲ್ಟರ್ ಮಾಡಿ, ನಂತರ ಏನ್ ಮಾಡ್ಬೇಕು, ಉತ್ತತ್ತಿ, ಸ್ವಲ್ಪ ಗೋಡಂಬಿ, ಬೆಲ್ಲ ಅದನ್ನು ಕೂಡ ಫಿಲ್ಟರ್ ಮಾಡಿಬಿಟ್ಟು ಹಿಟ್ಟಿಗೆ ಸೇರಿಸಬೇಕು. ಯಾಕಂದ್ರೆ ಬೆಲ್ಲದಲ್ಲಿ ಕಸಗಡ್ಡಿಗಳು, ಬೇಡವಾದ ಪದಾರ್ಥಗಳು ಇರ್ತಾವಲ್ರಿ, ಅವನ್ನ ತೆಗಿಬೇಕು. ತೆಗೆದ್ಬಿಟ್ಟು ಹಿಟ್ಟಿಗೆ ಕಲಸಿ ಇಟ್ಕೋಬಹುದು. ಆಮೇಲೆ ಇದು ಮಾಲ್ಟ್ ಅಂದ್ರೆ ನಾವು ಯಾವಾಗ ಬೇಕಾ ಹಿಟ್ಟನ್ನ ಸ್ಟೋರ್ ಮಾಡಿ ಇಟ್ಕೋಬೇಕ್ರಿ. ಈಗ ಸಣ್ಣ ಮಕ್ಳಿಗೆ ಯಾವಾಗ ಬೇಕು ರೆಡಿ ಮಾಡಿ ಇಟ್ಕೋಬೇಕು. ಯಾವಾಗ ಬೇಕೋ ಅದನ್ನ ಆ ಹಿಟ್ಟನ್ನ ತಗೊಂಡ್ಬಿಟ್ಟು ಬಿಸಿ ನೀರಲ್ಲಿ ಕಲಸಿಬಿಟ್ಟು ಯಾವಾಗ ಬೇಕು ಅವಾಗ ನಾವು ದೊಡ್ಡವರು ಕುಡಿಬಹುದು. ಆರೋಗ್ಯಕ್ಕೆ ಇದು ಅತಿ ಹೆಚ್ಚು ಲಾಭದಾಯಕ, ಯಾಕಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ, ಐರನ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಫೈಬರ್ ಇರ್ಬೋದು, ಪ್ರೋಟೀನ್ ಇರ್ಬೋದು ಅತಿ ಹೆಚ್ಚಾಗಿ ಇರೋದ್ರಿಂದ ಎಲುಬುಗಳು ಗಟ್ಟಿ ಆದ್ರೆ ನಮಗೆ ಶಕ್ತಿ ಜಾಸ್ತಿ ಬರುತ್ತೆ. ಮತ್ತೆ ಈಗ ಸೊಂಡಿಗೆ, ಅದನ್ನು ಮಾಡಬಹುದಾ? ಸಂಡಿಗೆ ಮಾಡಬಹುದು, ಸಂಡಿಗೆ ಮಾಡಬಹುದು, ಸಾವಿಗೆ ಮಾಡಬಹುದು, ಶಾವಿಗೆ ಮಾಡಬಹುದು. ಗೃಹಿಣಿಯರು ಇವುಗಳ ಬಗ್ಗೆ ತರಬೇತಿಗಳು, ವಿಶೇಷವಾದಂತ ಮಾಹಿತಿ ಎಲ್ಲಿ ಸಿಗತ್ತೆ ನಮ್ಮ ಗೃಹಿಣಿಯರಿಗೆ ಇನ್ನೆಲ್ಲ ಮಾಡ್ಕೊಳಕ್ಕೆ, ರಾಗಿ ಐಟಮ್ಗಳನ್ನ ಮಾಡ್ಲಿಕ್ಕೆ ಮನೆ ಮಟ್ಟದಲ್ಲಿ? ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗಕ್ಕೆ ಯಾರಿಗೆ ಆದ್ರೂ ತರಬೇತಿ ಬೇಕಾಗಿದ್ರೆ ನಾವು ತರಬೇತಿ ಕೊಡ್ತೀವಿ ನಮ್ಮ ವಿಭಾಗದಲ್ಲಿ ಸರ್. ಅವ್ರಿಗೆ ಯಾವ್ದು ಬೇಕೋ ಅವರು ತಾವು ಎಂಟರ್ಪ್ರಿನರ್ ಆಗ್ಬಹುದು, ಅಂದ್ರೆ ತಾವೇ ಸ್ವತಃ ಉದ್ಯಮವನ್ನ ತಯಾರಿಸ್ಕೋಬಹುದು. ಈಗ ಮನೆಯಲ್ಲಿ ಬಹಳ ಈಸಿಯಾಗಿ ಸರಳವಾಗಿ ಅಂತಂದ್ರೆ ರಾಗಿಯನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನ ಮಾಡಿಸ್ಕೊಂಡ್ ಬರ್ತಾರೆ. ಆ ಹಿಟ್ಟಿನಿಂದ ನೇರವಾಗಿ ಸಿಹಿ ತಿನಿಸುಗಳನ್ನ ಮಾಡಬಹುದ? ಏನು ಬೇಕಾಗಿಲ್ಲ, ಇದೆಲ್ಲ ನಮಗೆ ಬರ್ಫಿ ಅವು ಬೇಡ. ನೇರವಾಗಿ ಏನಾದ್ರು ರಾಗಿ ಹಿಟ್ಟಿನಿಂದ ನೇರವಾಗಿ ರಾಗಿ ಹಿಟ್ಟನ್ನ ತಗೊಂಡು ನೀರಲ್ಲಿ ಕಲಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಡೈಲಿ ನಮ್ಮ ಮಕ್ಕಳಿಗೆ ನಾವು ಅದನ್ನೇ ಕೊಡೋದು. ರಾಗಿ ಗಂಜಿ, ಸಿಹಿ ಗಂಜಿನೂ ಮಾಡ್ಕೋಬಹುದು, ಉಪ್ಪು ಹಾಕಿನೂ ಗಂಜಿ ಮಾಡ್ಕೋ. ನಾವು ಡೈಲಿ ಮಾಡ್ತೀವಿ ಸರ್, ನಮ್ಮ ಮನೇಲಿನೇ ಪ್ರತಿದಿನ ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಕೊಡ್ತೀವಿ. ಬಹಳಷ್ಟು ಮಂದಿ ರಾಗಿದು ಬಹಳ ಅದು ಡೈಜೆಸ್ಟ್ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳೋದು ತಪ್ಪು ಕಲ್ಪನೆಗಳದಾವೆ. ಹೌದು, ರಾಗಿ ಇಲ್ಲ ಬೇಸಿಗೆ ತಂಪು ಹೀಟು ಅಂತಕ್ಕಂಥದ್ದು ಏನಂತಿರ್ತಾವ? ಇಲ್ಲ ಸರ್, ಆತರ ಏನಿಲ್ಲ, ರಾಗಿನ ತಿನ್ಬಹುದು ನೀವು, ಹೀಟ್ ತಂಪು ಏನಿಲ್ಲ, ಆತರ ಏನಿರೋದಿಲ್ಲ ಸರ್, ತಿನ್ಬಹುದು ರಾಗಿ ಯಾವ ಕಾಲದಲ್ಲಾದ್ರೂ ನಾವು ತಿನ್ಬಹುದು, ಆರೋಗ್ಯಕ್ಕೆ ಲಾಭ. ಮತ್ತೇನೇನು ತಿನಿಸುಗಳನ್ನ ಮಾಡಬಹುದು? ಈಗ ಚಾಟ್ ಬರ್ತವೆ ಮಾರ್ಕೆಟ್ ಅಲ್ಲಿ ಹೋದ್ರೆ, ನಿಮಗೆ ಚೋಕೋಸ್, ರಾಗಿ ಚೋಕೋಸ್ ಅಂತ ಬರ್ತಾ ಇದೆ, ರಾಗಿ ಫಿಲ್ಸ್ ಅಂತ ಬರ್ತಾ ಇದೆ, ಫ್ಲೇಕ್ಸ್ ಅಂತ ಬರುತ್ತೆ, ಎಲ್ಲ ರಾಗಿಯಿಂದನೇ. ರಾಗಿ ಬಿಸ್ಕೆಟ್, ರಾಗಿ ಬ್ರೆಡ್ ರಾಗಿ ಫ್ಲೇಕ್ಸ್, ವಿವಿಧ ಚಕ್ಲಿ, ಇಡ್ಲಿ ಕೂಡ ಬಂದಿದೆ, ರಾಗಿ ಇಡ್ಲಿ ಬಂದಿದೆ, ತಾಲಿಪಟ್ಟು, ದೋಸೆ, ಎಲ್ಲ ಕೇಕ್ಗಳು, ಬೇರೆ ಬೇರೆ ವಿವಿಧ ರೀತಿಯ ಖಾದ್ಯಗಳು ನಿಮಗೆ ಸಿಗ್ತವೆ ಮಾರ್ಕೆಟ್ ಅಲ್ಲಿ ಹೋದ್ರೆ ರಾಗಿಯಿಂದ ಮಾಡಿ. ಏನ್ ಹೇಳಿಕ್ ಇಷ್ಟಪಡ್ತಾರೆ ಗೃಹಿಣಿಯರು, ರಾಗಿಯನ್ನ ದಿನನಿತ್ಯ ಆಹಾರದಲ್ಲಿ ಯಾವ ರೀತಿ ಬಳಸಲಿಕ್ಕೆ ತಾವು ಸಲಹೆಯನ್ನ ಕೊಡ್ತೀರಿ? ರಾಗಿ 1 ಕಪ್ ಕುಡಿದ್ರೆ ಅವ್ರಿಗೆ ಎಷ್ಟೋ ಶಕ್ತಿ ಬರುತ್ತೆ. ಬರೀ ಏನಿದ್ರೆ ಇದೇನಿಲ್ಲ, ಹಿಟ್ಟನ್ನು ಬರೀ ನೀರಲ್ಲಿ ಕಲಸ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿದ್ರೆ ಉಪ್ಪಿಂದ ಗಂಜಿ ಆಗುತ್ತೆ, ಬೆಲ್ಲ ಹಾಕಿದ್ರೆ ಬೆಲ್ಲದ ಗಂಜಿ ಆಗುತ್ತೆ. ತುಪ್ಪ ಹಾಕೊಂಡು ಅದರಲ್ಲಿ ಸೇವನೆ ಮಾಡಬಹುದು. ತುಪ್ಪ ಹಾಕೊಳ್ಳೇಬೇಕಂತಿಲ್ಲ, ಕೆಲವರಿಗೆ ತುಪ್ಪ ಇಷ್ಟ ಆಗುತ್ತೆ, ಕೆಲವರಿಗೆ ತುಪ್ಪ ಇಷ್ಟ ಆಗೋದಿಲ್ಲ. ಬರೀ ಏನಿಲ್ಲ, ಒಂದು ಉಪ್ಪು ಹಾಕಿದ್ರೆ ಉಪ್ಪಿನ ಗಂಜಿ ಆಗುತ್ತೆ, ಬೆಲ್ಲ ಹಾಕಿದ್ರೆ ಬೆಲ್ಲದ ಗಂಜಿ ಆಗುತ್ತೆ. ಇದನ್ನ ಡೈಲಿ ಕುಡಿದ್ರೆ ನಮ್ಮ ಎಲುಬುಗಳಿಗೆ ಶಕ್ತಿ ಜಾಸ್ತಿ ಸಿಗುತ್ತೆ, ಯಾಕಂದ್ರೆ ಕ್ಯಾಲ್ಸಿಯಂ ಪರ್ಸೆಂಟೇಜ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಈಗ ರಾಗಿಯಿಂದ ಇತ್ತೀಚೆಗೆ ಸಾವಿಗೆ ಮಾಡ್ತಾರೆ, ಸಾವಿಗೆಯಿಂದ ಪಾಯಸ ಮಾಡೋದಿರ್ಬೋದು, ಇಂಥವೆಲ್ಲ ಮಾಡ್ಕೊಂಡು ತಿಂತಕ್ಕಂತ ಒಂದು ಪದ್ಧತಿಯನ್ನ ಅಲ್ಲೇ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾಹಿತಿ ಹೇಳಿ, ಸಾವಿಗೆ ಯಾವ ರೀತಿ ಮಾಡ್ತಾರೆ, ಹೇಗೆ ಅನ್ನೋದು? ರಾಗಿ ಶಾವಿಗೆ ಕೂಡ ಮಾಡಬಹುದು. ರಾಗಿ ಶಾವಿಗೆ ಅಂದ್ರೆ ರಾಗಿ ಹಿಟ್ಟನ್ನ ತಗೋಬೇಕು, ಅಂದ್ರೆ 60-70% ಹಿಟ್ಟು ತಗೊಂಡ್ರೆ ಅದಕ್ಕೆ ನಾವು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಬೇಕು ಸರ್. ಗೋಧಿ ಹಿಟ್ಟು ಬೇಕೇ ಬೇಕು, ಗೋಧಿ ಹಿಟ್ಟು ಬೇಕು ಸರ್. ಗೋಧಿ ಹಿಟ್ಟು ಹಾಕಿದ್ರೆ ಅಂದ್ರೆ ಅದ್ರಲ್ಲಿ ಗ್ಲುಟನ್ ಕಂಟೆಂಟ್ ಇರೋದ್ರಿಂದ ಅಂಟುಗೊಳಕ್ಕೆ ಈಸಿ ಆಗುತ್ತೆ, ಅಂದ್ರೆ ಶಾವಿಗೆ ಬರ್ಲಿಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಒಂದು 30% ನೀವು ನೀರನ್ನ ಆಡ್ ಮಾಡಿಬಿಟ್ಟು ಶಾವಿಗೆನ ಮಾಡಬಹುದು. ಹೇಗೆ ಮಷಿನ್ ಬರ್ತಾವ ಶಾವಿಗೆ ಮಷಿನ್? ಶಾವಿಗೆ ಮಷಿನ್ ಇದೆ ಸರ್ ನಮ್ಮ ಆಹಾರ ಮತ್ತು ಸಂಸ್ಕರಣೆ ವಿಭಾಗದಲ್ಲಿ. ರಾಗಿ ಶಾವಿಗೆ ಮಾಡೋದು ಮೆಷಿನ್ ಇದೆ. ರಾಗಿ ಶಾವಿಗೆ ಅಷ್ಟೇ ಅಲ್ಲದೆ ವಿವಿಧ ತರಹ ಈಗ ತೃಣಧಾನ್ಯಗಳಿದಾವಲ್ವಾ, ಎಲ್ಲಾ ತರಹ ತೃಣಧಾನ್ಯಗಳಿಂದ ನಾವು ಶಾವಿಗೆನ ತಯಾರು ಮಾಡ್ತೀವಿ. ಇದು ಶಾವಿಗೆಯನ್ನ ಮಾಡಿದ್ಮೇಲೆ ಒಣಗಿಸೋದು ಹೇಗೆ? ಇದನ್ನ ಹೇಗೆ ಬಿಸಿಲಲ್ಲಿ ಒಣಗಿಸ್ಬೇಕಾ ಅಥವಾ ಹೇಗೆ? ಹಾ, ಬಿಸಿಲಲ್ಲಿ ಒಣಗಿಸ್ಕೋಬಹುದು ಸರ್. ಇಲ್ಲಿ ರಾಯಚೂರಲ್ಲಿ ಬಿಸಿಲಲ್ಲಿ ಒಣಗಿಸಿದ್ರೆ ಡ್ರೈ ಆಗ್ಬಿಡುತ್ತೆ. ಇವು ಒಣಗಿಸುವ ಯಂತ್ರಗಳಿದಾವ ಸರ್, ಅದರಲ್ಲಿ ಕೂಡ ನಾವು ಒಣಗಿಸ್ಕೋಬಹುದು. ಡ್ರೈಯಿಂಗ್ ಮಷಿನ್ಸ್ ಮಷಿನ್ಸ್ ಇದಾವೆ, ಡ್ರೈಯಿಂಗ್ ಮಷಿನ್ಸ್ ಇದಾವೆ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಡ್ರೈಯಿಂಗ್ ಮಷಿನ್ ದಲ್ಲೇ ಮಾಡಬಹುದು ನಾವು. ಹೇಗೆ ಶಾವಿಗೆ ಮಾಡಿದ್ದನ್ನ ಎಷ್ಟು ದಿವಸವರೆಗೆ ಇಡಬಹುದು? ಅದನ್ನ ಡ್ರೈ ಶಾವಿಗೆ ಒಣಗಿಸಿದ್ದನ್ನ ಪ್ಯಾಕ್ ಮಾಡಿ ಎಷ್ಟು ದಿವಸವರೆಗೆ ಇಡಬಹುದು? ನಾವು ಇಡಬಹುದು ಸರ್, 6 ತಿಂಗಳಗಟ್ಟಲೆ. ಉತ್ತಮವಾದ ಪ್ಯಾಕೇಜಿಂಗ್ ಉಪಯೋಗಿಸಿದ್ರೆ ನಾವು ಒಂದು 6 ತಿಂಗಳ ಮೇಲ್ಗಡೆ ನಾವು ಇಡ್ಕೋಬಹುದು. ನಿಮ್ಮ ಒಂದು ತಂತ್ರಜ್ಞಾನ ವಿಭಾಗದಲ್ಲಿ ಶಾವಿಗೆ ಒಂದು ತರಬೇತಿಗಳು ಮಾಡೋದು ಕೊಡ್ತೀವಿ ನಾವು, ಮಾಡ್ತಾ ಇದ್ದೀರಿ? ಏನಾದ್ರೂ ಮಾರುಕಟ್ಟೆ ಆಗ್ತಾ ಇದೆ ಶಾವಿಗೆ ಮಾಡಿದ್ದು ಮಾರಾಟ? ಇನ್ನ ಯಾರು ಅಂದ್ರೆ ಎಂಟರ್ಪ್ರಿನರ್ ಬರ್ಬೇಕು ಸರ್, ಅಂದ್ರೆ ನಾವು ತರಬೇತಿಯನ್ನ ಕೊಡ್ತೀವಿ ಅವ್ರಿಗೆ. ಸದ್ಯಕ್ಕೆ ನಾವು ಮಾಡಿದೀವಿ, ಬಟ್ ಇನ್ನ ಯಾರು ಇಂಟ್ರೆಸ್ಟ್ ಇಂದ ಯಾರಾದ್ರೂ ಬಂದ್ರೆ ನಾವು ತರಬೇತಿಯನ್ನ ಕೊಟ್ಟು ಅವ್ರಿಗೆ ನಾವು ಎಂಟರ್ಪ್ರಿನರ್ ಮಾಡಿ ಶಾವಿಗೆಯಿಂದ ಅದನ್ನ ಮುಂದೆ ಶಾವಿಗೆ ಪಾಯಸ ಮಾಡ್ಕೋಬಹುದು, ಉಪ್ಪಿಟ್ಟು ಮಾಡ್ಕೋಬಹುದು, ಶಾವಿಗೆ ಉಪ್ಪಿಟ್ಟು